ಅದ್ಯಾವ್ದು ಹಿಂದಿ ಪದ ಬತ್ತಿನ ರೇಡಿಯೋನಾಗೆ ಅದ್ ಕೇಳಕಂದು ಗಟ್ಟ ಮಾಡ್ಬಿಟ್ಟಿದಿ. ಪೂಲ್ ಕೊಟ್ಮೇಲೆ ಮದ್ವೆ ಮಾಡ್ಬಿಟ್ರು ಅನ್ಸುತ್ತ ಹುಡುಗಿ ಜೊತೆ ನಿಂಗೆ? ಅಯ್ಯೋ ಖಂಡಿತ ಮಾಡ್ಲಿಲ್ಲ ಕಪ್ಪ. ಯಾಕೋ ಅಲ್ಲಕವ ಏನೋ ರೀ, ಅದ್ ವಯಸ್ಸಲ್ಲಿ ತಕೊಂಡೋಗ್ ಪೂಲ ಕೊಟ್ಬಿಟ್ರೆ ಮದ್ವೆ ಮಾಡ್ಕೊಟ್ಟಾರ ಹಂಗೆ ಕೊಟ್ಬಿಟ್ಟ ಅಥವಾ ಪತ್ರದಲ್ಲಿ ಇಟ್ಬಿಟ್ಟು ಕೊಟ್ಟಣ? ಯಾವ ಪತ್ರ? ಅದು ಇನ್ನೊಂದು ಹಾಡ್ ಐತಲ್ಲ, ಪೂಲ್ ತುಮೆ ಬೇಜಾ ಹೇ ಕತ್ಮೆ, ಇದು ಹೇಳ್ದಲ್ಲ ಅದಕ್ಕೆ ಅದ್ ಜ್ಞಾಪಕ ಬಂತಲ್ಲ. ಅದೇನಾರ ಕೊಟ್ಬಿಟ್ಟಿದ್ರೆ ಕತ್ತೋಗಿ ತಕ್ಕತ್ಗೆ ಬಂದ್ಬಿಡೋದು. ಅದು ಏಪ್ರಿಲ್ ಫೂಲ ಮಾಡ್ದೆ ನೀನು ಅಂತ ಹೇಳ್ತಿದ್ರು. ಯಾರಿಗೆ? ನನ್ಗೇನ್ ಗೊತ್ತು, ನಮ್ ಚಂದ್ರಣ್ಣವನಲ್ಲ ಯಾರಿಗೂ ಏಪ್ರಿಲ್ ಫೂಲ್ ಮಾಡ್ಬಿಟ್ಟ ಕಣ. ನೀನು ಹುಟ್ಟಿಸ್ಕೊಂಡು ಹೇಳ್ಬೇಡ ಕಣ, ನಾನು ಯಾರಿಗೂ ಪೂಲ್ ಗೀಲ್ ಏನು ಮಾಡ್ಲಿಲ್ಲ ಕಣ, ಬಿಡು. ಅದೇನಾದ್ರು ಪೂಲು ಅಂದ್ರೆ ಅದೇನ ಹಿಂದಿನ ಕಾಲದಿಂದ ಬಂದದಪ್ಪ. ಏಪ್ರಿಲ್ 1ನೇ ತಾರೀಕ ಏನೋ ಮೂರ್ಖರ ದಿನ ಅಂತಾರಂತ. ಯಾಕಂದಾರ ಏನೋ ನಂಗೇನ್ ಗೊತ್ತು ಬಿಡು. ಅದ್ ಯಾಕ ಯಾರ ಪ್ರಪಂಚದಾಗ ಇರೋರೆಲ್ಲ ಮೂರ್ಖರು ಅಂತ ನಾನ್ ಅನ್ಕೊಂಡಿರೋದು. ನೋಡಿದ್ರು ಗೊತ್ತಾಗೋದಿಲ್ವಾ? ನನ್ನ ನೋಡಿದ್ರು ಗೊತ್ತಾಗೋದಿಲ್ವಾ? ನೋಡಿದ್ರೆ ಬುದ್ಧಿವಂತ ಅಂತ ಗೊತ್ತಾಯ್ತದೆ ಕಣ್ಣ. ಯಾಕ ಹಣ ಆಗಲ್ಲ ಕಳೆಯೇ ಅದಲ್ಲಣ್ಣ. ಏನಪ್ಪ ಯಾವ್ದೇ ಕಳೆ ಬಿಡು. ಇನ್ನು ನನ್ನ ನೋಡಿದ್ರೆ ಹೇಳ್ಬೋದು ಅಂತ ಅನಿಸ್ತ. ನೀನೇ ಅಂದಲ್ಲ, ನೀನು ನೋಡ್ತಿದ್ರೆ ಇದು ಯಾವ್ದೋ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಗಿರೋ ಐಆರ್ ಆಫೀಸರ್ ಕಣ್ಣಂಗ್ ಕಾಣ್ತಿದ್ದ. ಈ ಕಣ ನಿನ್ ಕಟಿಂಗ್ ಮೊದಲೇ ಹೇಳ್ಲಿಲ್ವಾ ಅವನು? ಆಗ್ಲಿ ಬಿಡಪ್ಪ, ಈಗ ಇಡೀ ಪ್ರಪಂಚದಾಗೆ ನೋಡಪ್ಪ ಒಂತರಹ ಎಲ್ರೂ ಮೂರ್ಖರೇ. ಯಾಕಂತೆ ಹೇಳಪ್ಪ, ಏನೆಲ್ಲ ಬದಲಾವಣೆ ಆಯ್ತದೆ ನಾವ್ ಅನ್ಕತೀವೋ ಅದ್ ಯಾವ್ದು ನಾವ್ ಅನ್ಕೊಂಡಂಗ ಆಗೋದಿಲ್ಲ ಕಣ್ಬಿಡು. ಮೊನ್ನೆ ನೋಡ್ದಪ್ಪ ಭೂಕಂಪನ ಆಗ್ಬಿಟ್ಟು 8 ಮಂದಿ ಪ್ರಾಣ ಕಳ್ಕೊಬಿಟ್ಟು ಬೇರೆ ದೇಶದಾಗೆ. ಯಾವ್ದವ ಥೈಲ್ಯಾಂಡ್ ನೋಡಿ ಒಟ್ಟೆಲ್ಲ ಕಿವುಚ್ದಂಗ ಆಗ್ಬಿಡ್ತು. ಅಲ್ಲಕಪ್ಪ ಹಸಾವು ನೋವು ಬಿಲ್ಡಿಂಗ್ ಹಂಗೆ ಕುಸ್ಕೊ ಬಿದ್ಬಿಡ್ತು. ಭೂಮಿ ಬಿರುಕ್ ಬಿಟ್ಬಿಟ್ಟದೆ, ಬ್ರಿಡ್ಜ್ಗಳು ಕತ್ತರಿಸ್ಕೊಂಡ್ ಹೋಗ್ಬಿಟ್ಟವೆ. ನಮ್ ಭಾರತ ದೇಶದವ್ರ ಪಾಪ ಅವ್ರಿಗೆ ಎಲ್ಲಾ ಸಾಮಗ್ರಿಗಳನ್ನ ಆಮ್ಯಾಕಿಂದ ಏನೇನೋ ಎಲ್ಲ ಕಳ್ಸ್ಬಿಟ್ಟವ್ರೆ ಬಂದಾಗೆ. ಅಲ್ಲಕಪ್ಪ ಬೇರೆಯವ್ರ ಕಷ್ಟಕ್ಕೆ ನಾವು ಆಗ್ಬೇಕಲ್ವಾ? ನಮ್ಗೂ ಏನೋ ಆಯ್ತು ಬಿಡು. ದೇಶ ಅಂದ್ರೆ ಹಂಗೆ ಕಪ್ಪ ಅಲ್ವಪ್ಪ. ಬೇರೆಯವ್ರಿಗೋಸ್ಕರ ಮೊದ್ಲಿರ್ತೈತೆ ನೆರವು ಕೊಡಕ್ಕೆ. ಅಂದ್ರೆ ನಾನ್ ಯಾಕೆ ಹೇಳ್ತಿದ್ದೆ ಅಂದ್ರೆ ಮನುಷ್ಯ ಯಾವಾಗ್ಲೂ ಹಂಗ ಅನ್ಕೋಬಿಡ್ತಾನೆ ನನ್ ಬಿಟ್ರಿಲ್ಲ ಈ ಜಗತ್ನಾಗೆ ಅಂತ. ಅದೇ ಮೂರ್ಖತನ ಅನ್ನೋದ. ಅದೇ ಕಪ್ಪ, ಅದೇ ನೀನೇನೋ ಒಂದ್ ಮಾತು ಹೇಳ್ದಲ್ಲಪ್ಪ, ನಾವೊಂದ್ ಅನ್ಕಂಡ್ರೆ ಆಗದೆ ಬೇರೆ, ಅದಕ್ಕೆ ನಾವ್ ಮೂರ್ಖರು ಅಂತ. ಅದೇ ಒಂದ್ ಮಾತಿಲ್ವಾ, ನಮ್ಮ ಹಳ್ಳಿ ದಿಕ್ಕಾಗೂ ಹೇಳ್ತಾರೆ, ಎಲ್ಲ ಕಡೆನು ಹೇಳ್ತಾರಲ್ಲಪ್ಪ, ತಾನೊಂದು ಬಗೆದರೆ ದೈವ ಒಂದು ಅಂತ. ಅದು ದೇವ್ರ ಇಚ್ಛೆ ತರ ನಡೀತಾ ಇರ್ತಕ್ಕಪ್ಪ. ನನ್ನ ಕೈಲು ನಿನ್ ಕೈಲು ಏನಿದ್ದದು ಹಂಗ ಅನ್ಕೊಂಡು ಜೀವನವ ನಾವು ಸಾಗಿಸ್ಬೇಕು. ಹೌದು, ಯಾವಾಗ್ಲೂ ಈ ಪ್ರಪಂಚದಾಗೆ ನನ್ನ ಬಿಟ್ಟು ಎಲ್ಲವೂ ದೊಡ್ಡದು ಅನ್ಕೊಂಡು ಬದುಕಬೇಕು. ಈಗ ನೀನು ಅಲ್ಲಿ ದೂರ ಕೊಟ್ಟೋದೆ ಥೈಲ್ಯಾಂಡು ಪೈಲ್ಯಾಂಡು ಅಂತ ಅನ್ಕೊಂಡು, ಇಲ್ಲೇ ನಮ್ ದೇಶದಾಗೆ ಇಲ್ಲೇ ನಮ್ ಕರ್ನಾಟಕದಾಗೆ ಈ ಕೊಡಗು ಅಲ್ಲೇ ಏನೋ ಒಂಚೂರು ಭೂಮಿ ಅಲ್ಗಾಡ್ತು ಅಂತ ಏನೋ ಸುದ್ದಿ ಆಗಿತ್ತು, ಕೇಳ್ನಿಲ್ವಾ ನೀನು? ವಿಜಯಪುರ ಅಂತ ಐತಲ್ಲ, ಏನೋ ವಿಜಯಪುರ ಬೇರೆ ಕಣ್ಣ. ಹೌದಾ, ಅಲ್ಲೂ ಅಲ್ಗಾಡ್ತು ಅಂತಾರೆ. ಈ ಭೂಕಂಪನ ಎಲ್ಲ ಭೂಮಿ ಒಳಗಡೆ ಇರೋ ವಿಚಾರಗಳು ಕಪ್ಪ. ಆದ್ರೂ ಈಗ ದೇಶ ಎಷ್ಟು ಮುಂದುವರ್ದೈತೆ ಅಂದ್ರೆ ಯಾವಾಗ ಆಯ್ತತೆ ಅನ್ನೋದನ್ನ ಮುಂಚೆನೆ ತಿಳಿಸ್ತಾರೆ. ಅದೇನೇನೋ ಇದು ಮಿಷಿನ್ಗಳವಂತಲ್ಲಪ್ಪ, ಅದಕ್ಕ ಒಂದು ಮಿಷಿನ್ ಅದೆ ಈ ಏನಪ್ಪ ಅದೇನೋ ಹಿಂಗೆ ಭೂಕಂಪನ ಆದಾಗ ಈ ರಕ್ತ ECG ಅಂತ ಏನೋ ಮಾಡ್ತಾರ ನೋಡು, ಹಂಗೆ ಗೆರೆ ಎಳಿತಾರಲ್ಲ ಗೆರೆ ಬತ್ತದೆ ನೋಡು, ಹಂಗೆ ಅದು ಗೆರೆ ಬತ್ತತೆ. ಗ್ರಾಪು ಗ್ರಾಪು ಗ್ರಾಪು ಚೆನ್ನಾಗಿ ತಿಳ್ಕೊಂಡ ಅದು ಅದ್ರಲ್ಲಿ ತೋರಿಸ್ತಾರೆ ಎಷ್ಟು ಭೂಮಿ ಅಳ್ಳಾಡದೆ ಏನು ಅಂತ. ಆಮೇಕೆ ಕೆಲವು ದೇಶದವರು ಹೆಂಗೆ ಬಿಲ್ಡಿಂಗ್ ಕಟ್ತಾರೆ ಅಂದ್ರೆ ಅಣ್ಣ, ಭೂಕಂಪನ ಬಂದು ಅಳ್ಳಾಡಿದ್ರು ಬಿಲ್ಡಿಂಗ್ ಬಿಡುದಿಲ್ಲ. ಈ ಜಪಾನು ಜಪಾನು ಇಲ್ಲೆಲ್ಲ ಏನಪ್ಪ ಇದು ಮನೆಗಳೆಲ್ಲ ಏನೋ ಮರದಲ್ಲೆಲ್ಲ ಕಟ್ಕೋತಾರಂತಲ್ಲಪ್ಪ, ಈ ಬಿಲ್ಡಿಂಗ್ ನಾವ್ ಕಟ್ಟದಂಗೇನ ಕಟ್ಟದಿಲ್ವಂತೆ. ಏನಾರ ಭೂಕಂಪ ಆದ್ರೆ ದೇಹದ ಮೇಲೆ ಬಿದ್ರುವೆ ಏನು ಆಗ್ಬಾರ್ದು. ಅಲ್ಲ ಆಯ್ತಾನೆ ಇರ್ತದಂತಲ್ಲ ಅಣ್ಣ, ಹ್ಞೂ ಕವ್ವ ಏನ ಪ್ರಕೃತಿ ಮಾತೆ ಅರ್ಥ ಮಾಡ್ಕೊಳ್ಳೋದೆ ಬೋ ಕಷ್ಟ ಕಣ. ಅಯ್ಯ ಬುಡಪ್ಪ, ಈಗ ನೋಡು ನಾನು ನೀನು ಕಮಲಕ್ನು ಮಾತಾಡ್ತಾ ಇಮ್ಮಿ, ಈಗ ನಮ್ ಮನ್ಸುಗಳು ಏನ್ ಯೋಚನೆ ಮಾಡ್ತಾ ಇದೆ ಅಂತನ್ಬಿಟ್ಟು ನಿನಗ್ ಗೊತ್ತಾದ ಇಲ್ಲ? ಹಂಗೆ ಹೇಳಿದ್ರು ಗೊತ್ತಾಯ್ತದೆ. ಹ್ಮ್, ಅದಕ್ಕೆ ಭೂಕಂಪ ಆದಾಗ ಗೊತ್ತಾಯ್ತೆ ಹಂಗೆ ಅಲ್ಲಕವ್ವ. ಈ ಇದು ನಮ್ಮ ಈ ಅದೇನು ಹೇಳದ್ರಿ ನಮ್ಮ ಪ್ರಕೃತಿ, ಅದ್ರೊಳಗೆ ಏನದೆ ಅಂತ ನಮ್ಗೇನ್ ಗೊತ್ತಾದವ, ಅದು ಕೋಪಿಸ್ಕೊಂಡಾಗ ಗೊತ್ತಾಯ್ತೆ, ಅದೇನಾರು ವರ ಕೊಟ್ಟಾಗ ನಮ್ಗೆ ಗೊತ್ತಾಯ್ತೆ. ಹಂಗ ನಮ್ ಮನ್ಸಿದ್ದಂಗೆ ಅದು ಈ ಭೂಮಿ ಅಂದ್ರೆ ಅಣ್ಣ ಸಮುದ್ರದ ನೀರ್ನಾಗೆ ತೇಲ್ತಾ ಇರೋಂತಹ ತುಂಡುಗಳಂತೆ. ಹ್ಮ್ ನೋಡಪ್ಪ, ಒಂದ್ಕ ಒಂದು ಒಂದ್ಕ ಒಂದು ಸೇರ್ಕೊಬಿಟ್ಟು ಹೆಂಗಂದ್ರೆ ಈ ಮಜ್ಜಿಗ ಮೇಲೆ ಬೆಣ್ಣೆ ತೆಲ್ಲದಿಲ್ವಾ ಹಂಗೆ ಬರೀ ಹೇಳ್ದೆ. ಅವು ಕೂಡ್ಕೊಂಡಿರೋಂಗೆ ಕಾಣ್ತಾವ ಮೇಲ್ಕೆ, ಆದ್ರೆ ಒಳಗಡೆ ಒಂದ್ಕೊಂದು ಉಜ್ಜಾಡ್ತಿರ್ತಾವ. ಆತರ ಉಜ್ಜಾಡೋದೆ ಭೂಕಂಪನ ಅಂತಾರಪ್ಪ. ಅಂದ್ರೆ ಎಲ್ಲೆಲ್ಲಿ ಈ ದೊಡ್ಡ ದೊಡ್ಡ ದೊಡ್ಡ ಅಣೆಕಟ್ಟುಗಳಿರ್ತವೆ, ಎಲ್ಲೆಲ್ಲಿ ಪರ್ವತ ಪ್ರದೇಶ ಇರ್ತವೆ, ಎಲ್ಲೆಲ್ಲಿ ಭೂಮಿ ತಳಭಾಗದಲ್ಲಿ ಈ ತರಹ ಸಮಸ್ಯೆಗಳಿರ್ತವೆ, ಅಂತ ಕಡೆ ಭೂಕಂಪನ ಜಾಸ್ತಿ ಅಂತಾರೆ. ನಾವೆಲ್ಲ ಚಿಕ್ಕ ವಯಸ್ಸಿನಾಗೆ ಓದಿಲ್ವೇನವ ದಕ್ಕನ್ ಪ್ರಸ್ಥ ಭೂಮಿ ಅಂತ. ಅಂದ್ರೆ ನಮ್ಮ ದಕ್ಷಿಣ ಭಾರತ ಇದೆಯಲ್ಲ ಅದು ಒಂದೇ ಕಲ್ಚಪ್ಪಡಿ ಅಂತ ಕಣ. ಹೌದಪ್ಪ, ಹಂಗಾಗಿ ಇಲ್ಲಿ ಹೆಚ್ಚಿಗೆ ಭೂಕಂಪ ಆಗೋದಿಲ್ಲ ಆಗೋದಿಲ್ಲ ಅಂತ ಅಗ್ನಿಶಿಲೆ ಅಂತಾರೆ. ಅದೇನೋ ಗೊತ್ತಿಲ್ಲ ಕವ, ತುಂಬಾ ಚಂದ ಓದ್ಲಿಲ್ಲ ನಾವೆಲ್ಲ. ನೀನು ಮುಂದ್ಗಡೆ ಬೆಂಚ ಕೂತ್ಕೊಂಡ್ಬಿಟ್ಟು ಓದಿದ್ದಲ್ವಪ್ಪ, ಗೊತ್ತದೆ ಶಿಲೆಗಳೆಲ್ಲ. ಈಗ ಅದೇ ನೀ ಹೇಳ್ತಿದ್ದಲ್ಲಪ್ಪ ಭೂಕಂಪ ಅದೇನೋ ಅಳತೆ ಮಾಡೋದು, ಆಮೇಲೆ ECG ತರ ಅದೇನೋ ಗ್ರಾಫು ಬರ್ತದಲ್ಲ ಅದೇನವ, ಅದು ಇಷ್ಟು ಭೂಕಂಪ ರಿಕ್ಟರ್ ಓದ್ತಾ ಇದ್ದಿ ಈಗ ಮೊನ್ನೆ ಪೇಪರ್ ನಾಗ ಬಂದಿತ್ತಲ್ಲ ಅದೇನೋ ಇದು ಭೂಕಂಪ ಆಗದು ಹೇಳ್ತದಲ್ಲಪ್ಪ ಅದೇನೋ ಮುನ್ಸೂಚನೆ. ಮುನ್ಸೂಚನೆ ಹವಾಮಾನ ಮುನ್ಸೂಚನೆ ಕೊಡೋದಿಲ್ವೇನಣ್ಣ? ಈಗ ಒಂದ್ ನಾಲ್ಕೈದು ದಿವಸ ಈಗ್ಲೂ ಹೇಳವ್ರೆ, ಇನ್ನೊಂದ್ ನಾಲ್ಕೈದು ದಿವಸ ಮಳೆ ಬರ್ತದೆ, ಚೆನ್ನಾಗ್ ಮಳೆ ಆಯ್ತದೆ ಅಂತ ಎಲ್ಲೋ ಅಲರ್ಟ್ ಎಲ್ಲ ಕೊಟ್ಟವ್ರೆ. ಅದು ಬ್ಯಾಸ್ಕೆ ಮಳೆ ಹಂಗೆ ಗೊತ್ತಾಯ್ತದ ಅವ್ರಿಗೆ. ಈಗ ಆರ್ ಬಿಡೋದಿಲ್ವೇನಣ್ಣ ಚಂದ್ರಣ್ಣ ಮ್ಯಾಕೆ ಸ್ಯಾಟಲೈಟ್ ಅಂತ ಅದೋಗಲ್ಲಿ ಸುಮ್ನ ಕುಂತ ಏನ್ ಮಾಡ್ತಿರ್ತದೆ ಅಂತೀಯ, ಭೂಮಿ ಚಿತ್ರವ ತೆಗಿತಾ ಇರ್ತದೆ. ಎಲ್ಲೆಲ್ಲಿ ಸುಳಿಗಾಳಿ ಬರ್ತದೆ ಸಮುದ್ರದ ಮೇಲೆ, ಯಾವ ಸುಳಿಗಾಳಿ, ಸುಳಿ ಅಂದ್ರೆ ಈ ಸುಂಟ್ರಗಾಳಿ ಅಂತಾರಲ್ಲ ಅದು ಕಣ್ಣ, ಅದು ಚಂಡಮಾರುತ ಆಯ್ತದೆ. ಯಾವ್ದು ಚಂಡಮಾರುತ ಎಲ್ಲಿ ಬಂದು ಅಪ್ಪಳಿಸ್ತದೆ ಅವ್ರಿಗೆ ಮುಂಚೆನೆ ಗೊತ್ತಾಯ್ತು. ಈ ಸ್ಪೀಡ ಲೆಕ್ಕ ಹಾಕ್ತಾರೆ, ಅದು ಎಲ್ಲೆಲ್ಲೋ ಇರ್ತೈತೆ ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ, ಯಾವ ಕಡೆಗೆ ಬರ್ತದೆ, ಗಾಳಿ ಹೆಂಗ್ ಬೀಸ್ತಾ ಇದೆ, ಎಲ್ಲಿಗೆ ಬರ್ಬೋದು, ಯಾವ ಸ್ಪೀಡ್ನಾಗ ಬರ್ಬೋದು, ಎಲ್ಲ ಲೆಕ್ಕ ಕೇಳ್ತಾರ ಮುಖಪ್ಪ. ಈಗ ನಮ್ಮ ಹವಾಮಾನ ಇಲಾಖೆಲಿ ಕೊಡ್ತಾರಲ್ಲಪ್ಪ ಸುದ್ದಿ ಆಕಾಶವಾಣಿನಾಗ ಬರ್ತದಲ್ಲ, ಆಯ್ತಾ, ಇಷ್ಟು ವೇಗದಲ್ಲಿ ಅದನ್ನ ಗಾಳಿ ಬೀಸ್ತದೆ, ಇಷ್ಟು ಇಂಚು ಮಳೆ ಆಯ್ತದೆ, ಇಂಥ ದಿನ ಮಳೆ ಬರ್ತದೆ, ಇಂಥ ದಿನ ಬಿಸಿಲು ಜಾಸ್ತಿ ಬರ್ತದೆ ಅಂತನ್ಬಿಟ್ಟು ಎಲ್ಲ ಹೇಳಲ್ವ ಹಂಗೆ ಅಂತನ್ನು. ಈಗ ವಿಚಾರ ಎಲ್ಲ ಏಪ್ರಿಲ್ ಫೂಲ್ ಇಂದ ಎಲ್ಲ ಹೋಯ್ತು. ನಾನು ಆಸ್ಪತ್ರೆ ತಕ್ಕ ಹೋಗಿದ್ದೆ ಕಣ್ಣಣ್ಣ, ಹುಷಾರಿಲ್ವಪ್ಪ ನಂಗಲ್ಲ, ಸುಮ್ನೆ ಹೋಯ್ತಿರ್ತೀನಿ ಎಲ್ಲ ಕಡೆಗೂ, ಪಂಚಾಯತಿ ಕಡೆಗೆ, ಆಸ್ಪತ್ರೆಗೆ, ಆಮೇಕಿಂದ ಕೃಷಿ ಇಲಾಖೆಗೆ ಹೋಗದಪ್ಪ. ಯಾಕೆ ಹೋಗೋದು ಅಂದ್ರೆ ಅಲ್ಲಿ ಮಾತಾಡ್ಸೋದು ಏನಾರು ಒಂದು ಹೊಸ ವಿಚಾರ ತಿಳಿತತೆ ಇಲ್ವಾ. ಒಂದೇನೋ ಹೇಳೇ ಹೇಳ್ತಾರೆ, ಡಾಕ್ಟರ್ ಭೇಟಿ ಆದ್ರೆ, ಕಾಂಪೌಂಡರ್ ಭೇಟಿ ಆದ್ರೆ, ಅವ್ರು ಡಾಕ್ಟರ್ ಹೇಳ್ತಿದ್ರಪ್ಪ ಈ ಕುರುಡ್ತನ ಐತಲ್ಲ ಇದನ್ನ ಕಡಿಮೆ ಮಾಡೋದಕ್ಕೆ ತಡೆಗಟ್ಟೋದಕ್ಕೆ ಅದೇನೋ ಒಂದು ವಾರ ಆಚರಣೆ ಮಾಡ್ತಾವ್ರಂತೆ, ಒಂದನೇ ತಾರೀಕಿಂದ ಏಳನೇ ತಾರೀಕು ಸಪ್ತಾಹ ಅಂತಾರಲ್ಲ ಸಪ್ತಾಹ. ಅದಕ್ಕ ಅವ್ರು ಹೇಳ್ತಾ ಇದ್ರು ಕುರುಡ್ತನ ಅಂದ್ರೆ ಹೆಂಗೆ, ನಾನು ನೀನು ಅನ್ಕೊಂಡಿರೋದು ಕಣ್ ಕಾಣ್ಲಿಲ್ಲ ಅಂದ್ರೆ ಕುರುಡ್ತನ ಇಲ್ಲ, ಕುರುಡ್ತನ ಇದ್ದದಪ್ಪ ಹಂಗಲ್ಲ. ಅದು ಒಂದು ಈ ಸಕ್ಕರೆ ಕಾಯಿಲೆ ಬಂದವ್ರಿಗೆ ಅದು ಎಂತದೋ ಹೇಳಿದ್ರಪ್ಪ, ಗಲ್ಕಮ ಅಂತ ಕುಲ್ಕಮ್ಮ. ನಾನು ರೇಡಿಯೋನಲ್ಲಿ ಕೇಳಿಸ್ಕೊಂಡೆ ಕಣ್ಣಣ್ಣ, ಡಾಕ್ಟರ್ ಗ್ಲಾಕೋಮ ಅಂತ ಕಣ್ಣಣ್ಣ. ಕುಲ್ಕಮ್ಮ ಅಂತಾನೆ ನಮ್ ಜಯಣ್ಣ, ಕುಲ್ಕಮ್ಮ ಅಂದೆ. ಅದು ಗುಲ್ಕನ್ ಹೆಸರ್ನಾಗ ಗೆಪ್ತಿ ಮಾಡಿಕ ಬಂದಿದ್ದೆ, ಮರ್ತೋಯ್ತದ ಕಣ್ಣ ಗುಲ್ಕನ್ನು. ಈಗ ನೀನು ನೆಟ್ಟಿಗೆ ನೋಡಪ್ಪ ಚಂದ್ರಣ್ಣ, ನೋಡಿದ್ರೆ ನಿಂಗೆ 180 ಡಿಗ್ರಿ ಎಡಕ ಬಲ್ಕೆ ಕಣ್ಣ ಕಾಣ್ತದಲ್ವಾ? ಕಾಣ್ತದ ಕಾಣ್ತದ. ಆಗ ನಿಂದು ಕಣ್ಣು ಚಂದಾಗದೆ ಅಂತ. ಬಹಳ ಸುಲಭವಾಗಿ ಹೇಳ್ಕೊಟ್ರವರು, ಗುಲ್ಕಮ್ಮ ಗೊತ್ತಾಗೋದಿಲ್ಲ. ಅದು ಹೆಂಗಾಯ್ತದೆ ಅಂತಂದ್ರೆ ನಿಧಾನವಾಗಿ ದೃಷ್ಟಿ ಹೊಂಟಾಯ್ತದಂತೆ ಗೊತ್ತಾಗದಂಗೆ. ಅದಕ್ಕ ನಿಧಾನವಾಗಿ ಕಣ್ಣಿನ ದೃಷ್ಟಿ ಸಾಯಿಸೋ ಕಾಯಿಲೆ ಅಂತ ಹೆಸರು ಕೊಟ್ಟವ್ರು. ಅದೇನು ಹೇಳಿದ್ರು ಇಂಗ್ಲಿಷ್ನಾಗೆ ಮರ್ತೋಗದೆ ನಂಗೆ. ಅದು ಗೊತ್ತು ಆಗಕ್ಕಿಲ್ವ ಅಂತ ಕಾರಣ ಜನಕ್ಕೆ, ಈಗ ನನಗೆ ಕಣ್ಣು ಕಾಣ್ತಲೇ ಇರ್ತದಲ್ಲ, ಅದು ಬಂದದೇನು ಗೊತ್ತಾಗೋದಿಲ್ಲ. ಏನಾಯ್ತದೆ, ಮೊದ್ಮೊದ್ಲಿಗೆ ಕಾಗದ ಸುತ್ತ ಕತ್ತರಿಸ್ಕೊಂಡು ಬರೀ ಮದ್ಯದ್ ಕಾಣ್ತದಲ್ಲ, ಆತರ ಕಾಣ್ತಾ ಬಂದು ಬಂದು ಬಂದು ಕೊನೆಗೊಂದ್ ದಿವಸ ದೃಷ್ಟಿ ಹೊಂಟೈತು. ಅದೇನೋ ಸಕ್ಕರೆ ಕಾಯಿಲೆ ಇರೋರಿಗೆ ಜಾಸ್ತಿ ಅಂತಾರಲ್ಲ, ಅವ್ರಿಗೆ ಜಾಸ್ತಿ ಅಂತೆ. ಆಮೇಲೆ ಇದ್ ಯಾರಿಗೆ ಬೇಕಾದ್ರೂ ಬರ್ಬೋದು ಅಂತರ್ಕವ. ಅಯ್ಯೋ ಯಾಕೆ ಹೇಳಿಯ, ನನ್ಗೆ ಭಯ ಆಗಿ ಎದ್ ಬಂದ್ಬಿಟ್ಟೆ. ಕೇಳಿದ್ರೆ ಭಯ ಆಯ್ತಾಯ್ತು. ಗುಲ್ಕೋಮ ಈಗ ಅದಕ್ಕೂ ಒಂದ್ ದಿನ ಆದಂತೆ, ನಿಮ್ಗೆ ಅದನ್ನು ಹೇಳ್ತೀನಿ ಅಂದ್ರು ಅಯ್ಯೋ ಇದ್ ಕೇಳೆ ಸಾಕಾಯ್ತು ಅಂದೆ. ಪರೀಕ್ಷೆ ಮಾಡಿಸ್ಕೊಂಡ್ರೆ ಅಷ್ಟೇ ಗೊತ್ತಾಯ್ತು ಅಂತ ಕಾರಣ, ದೊಡ್ಡ ದೊಡ್ಡದು ಮೈಕ್ರೋಸ್ಕೋಪ್ ತರ ಮಡಿಕೊಂಡಿರ್ತಾರಲ್ಲ ಡಾಕ್ಟ್ರು, ಅದ್ರಾಗ ಪರೀಕ್ಷೆ ಮಾಡಿದ್ರೆ ಅಷ್ಟೇ ಗೊತ್ತಾಯ್ತದಂತೆ, ತಲೆ ಒಳಕ್ ಹಾಕ್ಸ್ಬಿಡ್ತಾರೆ. ಆಮೇಲೆ ಇನ್ನೊಂದ್ ವಿಚಾರ ಗೊತ್ತಾ ಕಮಲಕ್ಕ, ನಿಂಗೆ ಚಂದ್ರಣ್ಣ ಹೇಳಪ್ಪ, ಈಗ ಮನ್ಸಂಗೆ ಬಿಪಿ ಇಲ್ವಪ್ಪ? ಹೌದು. ಏನಂಗಂದ್ರೆ ಬಿಪಿ ಅಂದ್ರೆ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಅನ್ನಕ್ಕಿಲ್ವಾ, ಕಣ್ಣಾಗೂ ಇರ್ತದಂತ. ಇದು ಗೊತ್ತಿಲ್ಲ, ಕೇಳಿದ್ದ ಇದ ಹೆಂಗಪ್ಪ? ಕಣ್ಗೂ ಒಂದಿರ್ತದಂತೆ ಕಣ್ಣಿನ ಪ್ರೆಷರ್ ಅಂತ, ಅದನ್ನು ಏನ ಪತ್ತೆ ಹಚ್ಚಕ್ಕೆ ಅದಕ್ಕೂ ಒಂದು ಯಂತ್ರನೆ. ಅದು ಎಷ್ಟೋ ಹೇಳಿದ್ರು ಗೊತ್ತಾಗಲಿಲ್ಲ ನನಗೆ. ಅದು ಸರಿಯಾಗಿರ್ನಿಲ್ಲ ಅಂದ್ರೆ ಈ ಎಲ್ಲ ಸಮಸ್ಯೆ ಬರ್ತದ ನೋಡಣ್ಣ. ನೋಡಪ್ಪ, ಗೊತ್ತಾಗದೆ ಹೆಂಗಣ್ಣ ಪರೀಕ್ಷೆ ಮಾಡಿಸ್ಕೋಬೇಕು? ಅಯ್ಯವ್ವ ಮನೆ ಕುಂತ್ಕೊಂಡ್ ಕಣ್ ಕಾಣ್ತದೆ ಕಣ್ ಕಾಣ್ತದೆ ಅಂತಿದ್ರೆ ಆಗೋದಿಲ್ಲ. ಕಣ್ ಚೆನ್ನಾಗಿ ಕಾಣ್ತಿದ್ರು ಪರೀಕ್ಷೆ ಮಾಡ್ಕೋಬೇಕು. 40 ವರ್ಷ ಆಗ್ಬಿಟ್ಮೇಲೆ ಅಣ್ಣ ದೇಹನ ಒಂದ್ಸರಿ, ಈಗ ನೀನು ಗಾಡಿಯ ಓವರ್ ಆಯಿಲ್ ಅಂತ ಮಾಡ್ಸಕ್ಕಿಲ್ವಾ, ಹಂಗೆ ಒಂದ್ಸರಿ ಎಲ್ಲ ಪರೀಕ್ಷೆ ಮಾಡಿಸ್ಕೊಬಿಡ್ಬೇಕು ಅಂಗಾಂಗಗಳ. ಏನೇನ್ ಕೆಟ್ಟೋಗಿದ್ದು? ವಿಶೇಷವಾಗಿ ಕಣ್ಣು, ದೃಷ್ಟಿ. ಈಗ ದೃಷ್ಟಿಯಿಂದ ಗೆಪ್ತಿ ಬಂತು. ನಮ್ ಪುಟ್ಟಗೌಡ ನೈಕ ಇಲ್ವಾ ಐಕ, ಅದು 7ನೇ ಕ್ಲಾಸ್ ಹೋಯ್ತದಲ್ಲ, ಅದ ಮುಂದ್ಗಡೆ ಕೂರ್ಸ್ ಅನ್ನ ಬಿಡ್ಬಿಟ್ಟು ಹಿಂದ್ಗಡೆ ಕೂರಿಸ್ಬಿಟ್ರಂತೆ ಮೇಷ್ಟ್ರು, ಎತ್ತರಾಗವನೆ ಅಂತ. ಅದಕ್ಕ ಬೋಲ್ಡ್ ಕಾಣ್ತಿರ್ಲಿಲ್ಲ ಇಲ್ವಾ, ಅದಕ್ ಗೊತ್ತಾಯ್ತಿರ್ಲಿಲ್ಲ. ಅಯ್ಯೋ ಮನೆಗೂ ಬಂದು ಹೇಳಲಿಲ್ಲ. ಯಾವತ್ತೋ ಒಂದ್ಕಿತ ಅವನ ಅಕ್ಕ ಒಂದು ಪುಸ್ತಕವ ತೆಗೆದು ನೋಡಿದ್ರೆ ಕಾಗೆ ಕಾಲು ಕೋಳಿ ಕಾಲು ಬರ್ದಿತ್ತಂತೆ. ಇದೇನ್ಲ ಹಿಂಗ್ ಬರ್ದೀಯ ಅಂದ್ರೆ ಏನ್ ಮಾಡ್ಲಕ್ಕ, ಹಿಂದ್ ಕೂರಿಸ್ಬಿಟ್ಟವ್ರೆ ಬೋಲ್ಡ್ ಕಾಣಕ್ಕಿಲ್ಲ ಅಂತಂತೆ. ಅಯ್ಯೋ ಮೇಷ್ಟ್ರು ತಾವ್ ಮಾತಾಡ್ತೀನಿ ತಡಿ ಮುಂದಕ್ಕೆ ಕೂರಿಸು ಅಂತ ಹೋಗಿ ಮೇಷ್ಟ್ರು ಕೂಟ ಜಗಳ ಕಾದ್ಬಿಟ್ಟು ಮುಂದಕ್ಕೆ ಕೂರಿಸಿದ್ರಂತೆ. ಆಗ ಮೇಷ್ಟ್ರಿಗೆ ಗೊತ್ತಾಯ್ತಂತೆ, ಈಗ ಡಾಕ್ಟರ್ಗಳು ಹೋಗಿ ಪರೀಕ್ಷೆ ಮಾಡ್ತಾರಕ್ಕಪ್ಪ ಕಣ್ಣಿನ ಪರೀಕ್ಷೆ, ಈ ಐಕುನ್ನ ಮುಂದ್ ಕೂರಿಸಿ ಪರೀಕ್ಷೆ ಮಾಡಿಸ್ದಾಗ ಅದಕ್ಕೆ ದೃಷ್ಟಿ ದೋಷ ಇತ್ತಂತೆ. ಆಮೇಲೆ ಡಾಕ್ಟ್ರು ಬೈದು 2-3 ವರ್ಷದಿಂದ ಈ ಐಕಂಗ್ ಐತೆ ಸಮಸ್ಯೆ ಅಂತ ಹೇಳಿ ಕನ್ನಡಕವ ಕೊಟ್ರಂತೆ. ಎಲ್ ಕೂರ್ಸಿದ್ರು ಕಾಣ್ತದೆ ಬೋಲ್ಡ್ ಅಂದ್ರೆ ಅವಂಗೆ ಇದು ಈ ಬೋರ್ಡ್ ಮೇಲೆ ಬರ್ದದ್ದೆಲ್ಲ ಅಕ್ಷರ ಎಲ್ಲ ಕೋಳಿ ಕಾಲು ಕಾಗೆ ಕಾಲು ಕಣ್ಣಂಗೆ ಕಾಣವು. ಅದ್ ಯಾವ್ದೋ ಒಂದ್ ಕಾಯಿಲೆ ಬೇರೆ ಐತೆ ಅನ್ಕವ. ಯಾವ ಕಾಯಿಲೆನಪ್ಪ? ಆಟಿಸಮ್. ಅದೇ ಅದ್ ಯಾವ್ದೋ ನಾನೊಂದ್ ಸಿನಿಮಾ ನೋಡಿದ್ದೆ ಅದ್ರ ಮೇಲೆ, ಅದಕ್ಕೆ ಹೇಳ್ದಾಗ ಅಲ್ಲಿ ಅವ್ರು ಹೆಂಗಿರ್ತಾವಂತೆ ಮಕ್ಕಳು ಅಂದ್ರೆ ಮುಖಕ್ಕೆ ಮುಖ ಕೊಟ್ಟು ಕಣ್ಣಿಗೆ ಕಣ್ ಕೊಟ್ಟು ಮಾತಾಡೋದಿಲ್ವಂತೆ, ಅವೇ ಅದರದ್ದೇ ಪ್ರಪಂಚದಾಗ ತೇಲಾಡ್ತಾ ಇರ್ತಾವಂತೆ ಐಕ. ಆಮ್ಯಾಕಿಂದ ಈ ಅಕ್ಷರಗಳೆಲ್ಲ ಕುಣಿತಾ ಇರ್ತಾವಂತ ಅವುಗಳ ಮನ್ಸಲ್ಲಿ. ಅವಕ್ಕ 4 ಬರೆದ್ರೆ 8 ಕಣ್ಣಂಗೆ ಕಾಣ್ತದಂತೆ, ಇಲ್ಲ ಎಲ್ಲ ಅಕ್ಷರಗಳು ಕುಣಿತಾ ಕುಣಿತಾ ಒಂದಕ್ಕೆ ಒಂದ್ ಸೇರ್ಕೊಂಡಂಗೆ ಅವ ಹಂಗೆ ಬರೆಯದಂತೆ ಅಕ್ಷರಗಳ. ಅದು ಒಂದ್ ಸಮಸ್ಯೆ ಅಂತ ಕಪ್ಪ. ಅದೇ ಅದವ ಪಿಕ್ಚರ್ ಹೇಳ್ದಲ್ಲವ ಅದ್ರಲ್ಲಿ ಏನಿತ್ತವ? ಅದ್ರಲ್ಲಿ ಹಂಗೇನೆ ಆ ಹುಡುಗ ಸ್ಕೂಲ್ಗೆ ಸೇರಿರ್ತಾನ, ಅವ್ನಿಗೆ ಈಗ ಹೇಳಿಲ್ವಾ ಜಯಣ್ಣ ಆತರ ಅಕ್ಷರಗಳು ಕಾಣ್ತಾ ಇರ್ತದೆ. ಅವರ ಅಪ್ಪಂಗ್ ಗೊತ್ತಾಗದೆ ಪಾಪ ಮಗಂಗ್ ಒಡೆಯೋದು ನಂಬರ್ ತೆಗಿತಾ ಇಲ್ಲ ಎಲ್ಲ ಮಾಡ್ತಾನೆ, ಕೊನೆಗೆ ಒಬ್ಬ ಟೀಚರ್ ಕಂಡಿಡ್ದು ಸರಿ ಮಾಡೋದದ್ ನೋಡವ. ಅಂದ್ರೆ ಈಗ ಇದು ಒಂದ್ ಸಮಸ್ಯೆ ಅಂತ ಇಲ್ಲಿವರೆಗೆ ಜನಕ್ಕೆ ಗೊತ್ತಿರ್ಲಿಲ್ವಂತ. ಇವ ದಡ್ಡ ಪೆದ್ದ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಸ್ಕೂಲಿಂದ ಹೊರಗೆ ಹಾಕೋದು, ಇಲ್ಲ ಇನ್ಯಾವ್ದಾರು ಸ್ಕೂಲಿಗೆ ತಗೋಗ್ ಸೇರಿಸಿ ಅನ್ನೋದು ಈ ತರ ಮಾಡೋರು. ಅವರು ಕಲಾತ್ಮಕವಾಗಿ ಅಂದ್ರೆ ಆರ್ಟಿಸ್ಟ್ ಅಂತಾರಲ್ಲ ಆತರ ಬೋ ಬುದ್ಧಿವಂತರಂತವ್ರು, ಚಿತ್ರ ಬರೆಯೋದ್ರಲ್ಲಿ ಬುದ್ಧಿವಂತಿಕೆ ಇರ್ತದಂತೆ. ಅವ್ರಿಗೆ ಏನಂದ್ರೆ ಮೆದುಳಿಂದ ನರದ ಬೆಳವಣಿಗೆ ಸರಿಯಾಗಿ ಆಗಿರಕ್ಕಿಲ್ಲ ಅಷ್ಟೇ, ಕಾಯಿಲೆ ಅಲ್ಲ ಇದು, ಇದು ಒಂದ್ ಸ್ಥಿತಿ ಅಷ್ಟೇ. ಇದಕ್ಕೂ ಸರಿಯಾದ ಜ್ಞಾನ ಕೊಟ್ರೆ ಇದೇನು ಚಿಕ್ಕ ಹುಡುಗರಿಗೆ ಬರಬೇಕು ಅಂತಲ್ಲ, ದೊಡ್ಡವ್ರಿಗೂ ಬರ್ಬೋದಂತೆ. ಆದ್ರೆ ಸರಿಯಾದ ತಿಳುವಳಿಕೆ ಕೊಟ್ರೆ ಇದಕ್ಕೂ ಟ್ರೀಟ್ಮೆಂಟ್ ಐತ, ಅದನ್ನ ತಿಳ್ಕೋಬೇಕು ಜನ. ಈಗ ಏನಾಯ್ತದ ನೋಡವ್ವ, ಮನಸ್ಸನ್ಗೆ ಹಿಂದೆಲ್ಲ ಹೇಳೋರು ಕಾಯಿಲೆ ಮನ್ಸಂಗ್ ಬರದಲ್ಲೇ ಮರಕ್ ಬರ್ತದ ಅಂತ. ಕಾಯಿಲೆ ಬರ್ತವೆ, ನಾನಾ ತರದ ಹೆಸರಲ್ಲಿ ಕಾಯಿಲೆ ಇರ್ತವೆ. ಆದ್ರೆ ಮನ್ಸ ಭಯ ಪಡಬಾರ್ದು. ಈ ಡಾಕ್ಟರ್ ಇರೋದು ಯಾಕೆ? ಕಾಯಿಲೆ ಸರಿ ಮಾಡಕ್ಕೆ. ಇಲ್ವೇನವ್ವ, ಈಗ ಅದನ್ನೇ ಗುಟ್ಟು ಮಾಡ್ಬೇಕು ಅಂದ್ರೆ ಹೋಗಕ್ ಭಯ ಕಣ್ಣಣ್ಣ, ಹೋದ್ರೆ ಎಲ್ಲಿ ಚುಚ್ಬಿಡ್ತಾರೋ, ಹೇಳ್ಬಿಡ್ತಾರೋ ಆ ಕಾಯಿಲೆ ಅಂದ್ಬಿಟ್ರೆ ಇದು ಅಂದ್ಬಿಟ್ರೆ ಅಂತ. ಅಲ್ಲಕ್ಕವ್ವ, ಈ ಡಾಕ್ಟರ್ ಹತ್ರ ಈ ಲಾಯರ್ಗಳ ಹತ್ರ ಎಲ್ಲ ಸುಳ್ಳು ಹೇಳಕ್ ಹೋಗ್ಬಾರ್ದು. ನಾವು ನಿಜ ಹೇಳಿದ್ರೆ ಏನಾದ್ರು ಪರಿಹಾರ ಸಿಗ್ತದೆ ಅಲ್ವಪ್ಪ. ಸಂಸಾರವ ಗುಟ್ಟಾಗಿ ನಡೆಸಬೇಕು, ವ್ಯಾಧಿಯ ರಟ್ ಮಾಡ್ಬೇಕು. ತಕಳಪ್ಪ ಇಲ್ವಾ, ನೀನ್ ಆ ಕಾಯಿಲೆನ ಗುಟ್ಟಾಗಿ ಮಡಿಕೊಂಡು ಸಂಸಾರದ ವಿಚಾರ ಊರ್ ತುಂಬಾ ಹೇಳ್ಕೊಂಡ್ ತಿರುಗಿದ್ರೆ ಏನ್ ಬಂದ್ ಪ್ರಯೋಜನ? ಮುಗಿತಾರೆ ಜನ ಅಲ್ವಾ, ಇದ್ಯಾಕೆ ಹಿಂಗ್ ಭಯ ಪಡ್ತಾರೆ ತುಂಬಾ ಜನ. ಈಗ ಡಾಕ್ಟರ್ತ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಬಿಟ್ರೆ ಇಂತ ಕಾಯಿಲೆ ಐತೆ ಅಂದ್ಬಿಟ್ರೆ ಆಯ್ತಪ್ಪ, ಈಗ ಡಾಕ್ಟರ್ ತ ಹೋಲಿಲ್ಲ ಅಂದ್ರೆ ಉರಿಸಿ ಉಸಾರ ಬಿಡ್ತದ ಕಾಯಿಲೆ? ಇದೇ ಇರ್ತದಲ್ಲ ನೋಡವ್ವ, ಡಾಕ್ಟರ್ ಹತ್ರ ಹೇಳ್ತೀಮೋ ಬಿಡ್ತೀಮೋ ಅದ್ ಬ್ಯಾರೆ. ಈಗ ಜಯಣ್ಣ ಊರ್ದಿರ್ಗ ಒಂದ್ಕಿಂತ ಆಸ್ಪತ್ರೆಗೆ ಹೋಯ್ತಾನೆ, ಒಂದ್ಕಿತ ಅದೇನೋ ಕೃಷಿ ಇಲಾಖೆಗೆ ಹೋಯ್ತಾನೆ, ಇನ್ನೊಂದ್ಕಿತ ಕೋರ್ಟು ಅಲ್ಲೂ ನಿಂತಿರ್ತಾನೆ, ತಾಲೂಕ್ ಆಫೀಸ್ ಹತ್ರನು ಹೋಯ್ತಾನೆ. ಜಯಣ್ಣನ ಹತ್ರನೇ ಹೇಳ್ಬಿಡಮ್ಮ, ಅಂದ್ರೆ ಏನ್ ನಮ್ದು ಏನ್ ಕಾಯಿಲೆ ಐತೆ ಅಂತ ಹೇಳ್ಬಿಟ್ರೆ. ಆದ್ರೆ ಜಯಣ್ಣ ಡಾಕ್ಟರ್ ಅಲ್ವೇ? ಅಲ್ಲಕವ್ವ, ಅಮ್ಮ ನಮಗ್ ಡಾಕ್ಟರ್. ಓ ಹಂಗೆ? ಯಾಕೆ ಅಂತಂದ್ರೆ ಬಾಯಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಯ್ತೀನಿ ಅನ್ಬಿಟ್ಟು ಅಮ್ಮ ಎತ್ತಾಕಂದಾರ ಹೋಯ್ತಾನೆ, ನಿಮ್ಮ ಬರೋದಿಲ್ಲ ಅಂತನ್ಬಿಟ್ಟು. ಅದಕ್ಕೆ ನಮ್ಗ ಈಗ ತಕ್ಷಣ ಕಾಣ ಡಾಕ್ಟರ್ ಯಾರು ಅಂತ ಕಚೇರಿ ಐತಲ್ಲ ನೆನಪಾಯ್ತು, ಪೋರ್ಡ್ ಮಾಡ್ತಾವ್ರಂತ ಎಲ್ಲ. ಈಗ ಎಲ್ಲಪ್ಪ ರೆವಿನ್ಯೂ ಇಲಾಖೆ ನೋಕಣವ, ಜಮೀನು ತಾತನ ಕಾಲದಿಂದ ಅವ್ರ ಹೆಸರಾಗೆ ಇರ್ತದೆ, ತಾತನಿಂದ ಅವ್ರ ಮಗಂಗ್ ಬಂದಿರೋದಿಲ್ಲ, ಮಗನಿಂದ ಮೊಮ್ಮಗಂಗ್ ಬಂದಿರೋದಿಲ್ಲ, ಸುಮ್ನೆ ಇವ್ರು ಉಳ್ತಾ ಕೂತಿರ್ತಾರೆ, ನಂದೇ ಜಮೀನು ನಂದೇ ಅಂತ. ಯಾವಾಗ ಇವ್ರು ಹೋಗಿ ಅರ್ಜಿಯ ಕೊಡ್ತಾರಲ್ಲ, ನನಗೆ ಇದು ಕಿಸಾನ್ ಸಮ್ಮಾನ್ ನಿಧಿ ಕೊಡಿ, ಆಮೇಲಿಂದ ಬೆಳೆ ಪರಿಹಾರ ಬೆಳೆ ವಿಮೆ ಕೊಡಿ ಅಂತ ಓದಾಲೆ ಗೊತ್ತಾಗೋದು, ಹಣ ಜಮೀನ್ ನಿನ್ನ ಹೆಸರಲ್ಲೇ ಇಲ್ಲ ಅಂತ. ಈಗ ಕಂದಾಯ ಇಲಾಖೆನವರು ಏನಪ್ಪ ಬಹಳ ದೊಡ್ಡ ಮಟ್ಟದಲ್ಲಿ ಗ್ರಾಮಗಳಿಗೆ ಬಂದ್ ಬಂದ್ ಬಂದ್ ಎಲ್ಲಾರ್ಗು ಪೋರ್ಡ್ ಮಾಡ್ಕೊಡ್ತಾವ್ರಂತ. ಅಂದ್ರೆ ಎಲ್ಲ ಪಾಲ್ನ ಮಾಡಿಸಿ ಯಾರ್ಯಾರಿಗೆ ಏನೇನ್ ಜಮೀನ್ ಸೇರ್ಬೇಕು, ಉಳಿದಿರೋ ಜಮೀನ್ನ ಅಳದು ಮಾಡಿ ಅದನ್ನ ಮಾಡಿಸ್ಕೋಬೇಕಂತೆ. ನಾವ್ ಸುಮ್ನೆ ಮನೇಲಿ ಕುಂತಿದ್ರೆ ಅದದಾ? ಆಯ್ತಕ್ಕಪ್ಪ, ಈಗ ಪೋಡ ಮಾಡ್ತಾವ್ರೆ, ಈಗ ಉಳಿತಾರೋ ಹೆಸರಿನಲ್ಲಿ ಜಮೀನ ಇರಕ್ಕಿಲ್ಲ ಆಯ್ತಾ, ಯಾರು ವಾರಸುದಾರರೇ ಇರಕ್ಕಿಲ್ಲ. ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಒಂದು ಜಮೀನಲ್ಲಿ ನಂದು ಅಂತ ಅಮ್ಮ ಜಮೀನ್ ಮಾಡ್ತಾ ಇರ್ತಾನೆ ಅಂತ ಅನ್ಕ. ಆಯ್ತಾ, ನಿನ್ನ ಹೆಸರಲ್ಲೇ ಇಲ್ಲ ಜಮೀನು ಅಂತಂದಾಗ ಅವನ್ ಏನ್ ಮಾಡ್ಬೇಕಪ್ಪ? ಅದನ್ನೇ ಹೇಳೋದು, ಅವನ ಹೆಸರಲ್ಲಿ ಇಲ್ಲ ಅಂದ್ರೆ ಅವ್ರ ತಾತನಲ್ಲಿ ಹೆಸರಲ್ಲಿ ಇರ್ತದೆ, ಅವಾಗ ವಂಶರೂಕ್ಷ ತಯಾರು ಮಾಡ್ಕೋಬೇಕು. ಅವ್ರ ತಾತಂಗ್ ಎಷ್ಟ್ ಜನ ಮಕ್ಕಳು ಇಲ್ವಾ, ಆ ಮಕ್ಳಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು ಅವ್ರಿಗೆ ಭಾಗ ಆಗ್ಬೇಕು ಮೊದ್ಲು. ಅದು ಏನೋ ಒಂದ್ ಕಾಯ್ದೆ ಐತಂತೆ, ಯಾವ್ದೋ ಇಸ್ವಿಯಿಂದ ಹಿಂದ್ಕೆ ಹೆಣ್ಮಕ್ಳಿಗೆ ಪಾಲಿಲ್ಲ, ಆಮೇಲೆ ಹೆಣ್ಮಕ್ಳಿಗೂ ಸಮ ಪಾಲು, ಆಮೇಕೆ ಅವ್ರ ಮಕ್ಳೆಷ್ಟು ಹಾಗೆ ಬಂದು ಕೊನೆಗೆ ನಿನಗೆಷ್ಟು ಬರ್ತದೆ. ಈಗ ಕೆಲವ್ರು ಏನ್ ಮಾಡಿರ್ತಾರವ, ಆಸ್ತಿಯ ವಿಲ್ ಮಾಡಿರ್ತಾರೆ, ಭಾಗ ಮಾಡ್ಕೊಂತಾರೆ. ಕೆಲವ್ರು ಮಾಡಿರಕ್ಕಿಲ್ಲ, ಏ ನಮ್ ತಾತನ ಆಸ್ತಿ ಅಲ್ವಾ ಅಂತ ಉತ್ಕೊಂಡಿರ್ತಾರೆ. ಅದರ ತಪ್ಪು, ಹೋಗಿ ಸರಿಯಾಗಿ ಜಮೀನಿನ ದಾಖಲೆಯ ಕೊಟ್ಟು, ಅಲ್ಲಿ ವಿಲೇಜ್ ಅಕೌಂಟೆಂಟ್ಗಳು ಅಂತ ಇರುದಿಲ್ವೇ, ಅವರಿಂದ ಕಂದಾಯ ಇಲಾಖೆಗೆ ಹೋಗಿ ಸರಿಯಾಗಿ ಪೋರ್ಡ್ ಮಾಡಿಸ್ಕೊಂಡು ಜಮೀನ ಬಂದೋಬಸ್ತ್ ಮಾಡ್ಕೊಂಡ್ರೆ ಸರ್ಕಾರದಿಂದ ಸಿಗೋ ಎಲ್ಲಾ ಯೋಜನೆಯೂ ಸಿಗ್ತದೆ. ನೋಡವ್ವ, ಈಗ ಬೆಂಬಲ ಬೆಲೆನಾಗ ಭತ್ತ ಖರೀದಿ ಮಾಡ್ತಾವ್ರೆ, ರಾಗಿಯ ಖರೀದಿ ಮಾಡ್ತಾವ್ರೆ, ಕೊಬ್ಬರಿ ಖರೀದಿ ಮಾಡ್ತಾವ್ರೆ. ಈಗ ನೀನ್ ಭತ್ತ ಬೆಳೆದಿ, ಜಮೀನ್ ನಿನ್ನ ಹೆಸರಲ್ಲಿ ಇಲ್ಲ, ಭತ್ತ ತಕೊಳ್ಳಿ ಅಂತಂದ್ರೆ ಅವ್ರ ಹೆಂಗ್ ತಕೊಂಡಾರು? ಯಾರ ಜಮೀನು ಅವನ್ ಬರ್ಲಿ ಬಿಡಪ್ಪ ಅಂತಾರೆ ಇಲ್ವಾ? ಇದು ಎಲ್ಲರಿಗೂ ಸಮಸ್ಯೆ. ಈಗ 2000 ರೂಪಾಯಿ ದುಡ್ಡು ಹಾಕೋದಿಲ್ವೇ ಖಾತೆಗೆ, ಜಮೀನ್ ನಿನ್ನ ಹೆಸರಲ್ಲಿ ಇರ್ಬೇಕಲ್ವೇ? ನಿನ್ನ ಹೆಸರಲ್ಲೇ ಜಮೀನ್ ಇಲ್ಲ ಅಂದ್ರೆ ಸರ್ಕಾರದಿಂದ ದುಡ್ಡು ಹೆಂಗ್ ಬರ್ತದೆ? ಬರೋದಿಲ್ಲ. ಸೌಲಭ್ಯಗಳು ಸಿಗಬೇಕು ಅಂದ್ರೆ ಜಮೀನ್ ನಿನ್ನ ಹೆಸರಾಗಿರ್ಬೇಕು, ದಾಖಲಾತಿ ಸರಿಯಾಗಿರ್ಬೇಕು. ನಾವು ವ್ಯವಸಾಯ ಮಾಡೋದನ್ನ ಬೇಕಾದ್ರೆ ಒಂದ್ 2 ತಿಂಗಳು ತಡ ಮಾಡುಮ್ಮ, ದಾಖಲೆಯ ಸರಿಯಾಗಿ. ಈಗ ನೋಡಪ್ಪ ಜಯಣ್ಣ, ನಮ್ ಕಮಲಕ್ಕಂಗುವೆ ಜಮೀನು ಇದ್ದದೋ ಇಲ್ವೋ ಅಂತ ಒಸಿ ಪರೀಕ್ಷೆ ಮಾಡ್ಸಮ್ಮ. ಯಾಕೆ ಅಂತಂದ್ರೆ ಮುಂಚೆ ನಿನ್ ಜಮೀನ್ ಐತೋ ಇಲ್ವೋ ಅದ್ ಪರೀಕ್ಷೆ ಮಾಡ್ಬಿಡವ. ನೀನು ಆ ಮಾತ ಹೇಳಕ್ ಹೋಗ್ಬೇಡ. ನಮ್ ಡಾಕ್ಟರ್ ಜಯಣ್ಣ ಇಲ್ವಾ, ಕರ್ಕೊಂಡೋಗಿ ಎಲ್ಲ ನಮ್ಮ ಮನೆಯ ದಾಖಲೆ ಎಲ್ಲ ಸರಿಪಡಿಸ್ಕೊಟ್ಬಿಟ್ಟು ಸರಿಯಾಗದೆ ಬಿಡು. ಇಲ್ಲ ಇನ್ನೊಂದಷ್ಟು ಜಮೀನ್ ಗಿಮೀನ್ ಸಿಕ್ಬೋದು ಅವ್ರ ಅಪ್ಪನಟ್ಟಿಯಿಂದ, ಒಂಚೂರು ನೋಡು ಒಂದ್ ಐದು ಎಕರೆ ಹತ್ತು ಎಕರೆ ಸಿಕ್ಬಹುದು. ಅಪಾರ ಅದೇ ಕಣ ಅಲ್ಲ ಈಗ ಏನಂದ್ರೆ ಎಲ್ಲಾರ್ಗೂ ಅದೊಂದು ಎಚ್ಚರಿಕೆ ಕಪ್ಪ, ಹೋಗ್ಬೇಕು ದಾಖಲೆಯಲ್ಲಿ ಏನೈತೆ ಅಂತ ತಿಳ್ಕೋಬೇಕು. ಆಮೇಕಿಂದ ಸರಿ ಆದ್ಮೇಲೆ ಮುಂದೆ ವ್ಯವಸಾಯದ ಕೆಲಸ ಮಾಡ್ಬೇಕು. ಈಗ ಡಾಕ್ಟ್ರು ಹೇಳೋದು ಅದೇನೆ, ಮುನ್ನೆಚ್ಚರಿಕೆ ತಗೋಬೇಕು. ಈಗ ಯಾವುದೇ ಕಾಯಿಲೆ ಆಗ್ಲಿ ಒಂದ್ ಮುನ್ಸೂಚನೆ ಕೊಟ್ಟೆ ಕೊಡ್ತದೆ. ನೀನ್ ಹೆಂಗಿರ್ತೀಯೋ ಹಂಗೆ ಯಾವತ್ತೋ ಒಂದ್ ದಿವಸ ಇರಕ್ಕಿಲ್ಲ. ಏನೋ ಒಂಥರ ತಾಲ್ ತಿರುಗದಂಗ್ ಆಯ್ತದೆ, ಕಣ್ ಮಂಜಾದಂಗ್ ಆಯ್ತದೆ, ಇನ್ನೇನೋ ಸಮಸ್ಯೆ ಸುಸ್ತಾಯ್ತದೆ. ಆಗ ನಾನೇ ಡಾಕ್ಟರ್ ಅನ್ಕೊಂಡ್ ಓಡಾಡ್ಕೊಂಡಿರ್ಬಾರ್ದು. ಅವ್ರು ಓದ್ಕೊಂಡಿರ್ತಾರಲ್ಲಪ್ಪ ಕಷ್ಟ ಬಿದ್ದು. ಕೆಲವ್ರಿಗೆ ಏನಾಗ್ಬಿಡ್ತದೆ ಅಂತಂದ್ರೆ ಈ ಡಾಕ್ಟರ್ ಹತ್ರಕ್ಕೆ ಹೋದ್ರೆ ನನಗೇನೋ ತಲೆನೋಯ್ತದೆ ಅಂತ ಅನ್ಕೊಂಡು ಹೋದ್ರೆ ಈ ಮೆದುಳಿಗೆ ಏನೋ ಆಗ್ಬಿಟ್ಟದೆ ಅಂತ ಎದುರಿಸ್ಬಿಡ್ತಾರೆ, ಅಥವಾ ಇನ್ನೇನೋ ಕಾಯಿಲೆ ಬಂದ್ಬಿಟ್ಟು ಭಯ ಆಗೋದು. ಆ ಭಯ ನಾವೇನೋ ಅನ್ಕೊಂಡು ಹೋಯ್ತಿವಿ, ಅವ್ರು ಇನ್ನೊಂದ್ ಹೇಳ್ಬಿಡ್ತಾರೆ, ಅದು ಭಯ. ಅದಕ್ಕೆ ಏನಾಗ್ಬಿಡ್ತದೆ ಅಂತಂದ್ರೆ ನಮ್ ಜಯಣ್ಣ ಹೇಳ್ದಂಗೆ ಇದನ್ನ ನಾವು ಅದೇನ ಹೇಳ್ತೇವಲ್ಲಪ್ಪ ನೆಗ್ಲೆಕ್ಟು, ಆ ನೆಗ್ಲೆಕ್ಟು ತಾನೆ ಅಲ್ವಾಟು. ಹ್ಮ್ ಅದೇ ಕುಟು, ಅದನ್ನ ಮಾಡಬಾರ್ದು ನಾವು. ಅದಕ್ಕೆ ಯಾರು ಕುಟನಾರ ಹೇಳ್ಬಿಡ್ಬೇಕು ಅಲ್ವಾ. ಕಣ್ಣಿಂದು ವಿಚಾರ ಹೇಳುವಾಗ ಡಾಕ್ಟರ್ ಹೇಳೋದ್ರು, ನೋಡಿ ಜಯಣ್ಣವ್ರೆ ಇಡೀ ಪ್ರಪಂಚವ ನಾವು ನಮ್ ಕಣ್ಣಿಂದ ನೋಡ್ತೀವಿ. ಈ ಕಣ್ಣು ನೀವು ಸತ್ ಮೇಲೂ ದಾನ ಮಾಡಬಹುದು, ನೇತ್ರದಾನ ಅಂತಾರೆ. ಮನುಷ್ಯ ಸತ್ ಮೇಲೂ ಬದುಕಬಹುದು ಅಂದ್ರೆ ಅದು ನೇತ್ರದಾನದಿಂದ. ಹಂಗಾಗಿ ಕಣ್ ಪರೀಕ್ಷೆ ಮಾಡಿಸ್ಕೊಳಕ್ ಹೋದಾಗ ಅಲ್ಲೇ ಆಸ್ಪತ್ರೆನಾಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಅದಂಗೆ ಫಿಲ್ಅಪ್ ಮಾಡ್ಬಿಡಿ, ಅವ್ರೊಂದು ಕಾರ್ಡ್ ಕೊಡ್ತಾರೆ, ಅದನ್ನ ಜೇಬ್ನ ಮಡಿಕೊಂಡು ಮನೆಯಲ್ಲಿ ಎಲ್ಲಾರ್ಗೂ ಗೊತ್ತಾಗೋಂಗು, ಮನೆಯವ್ರಿಗೆ ಗೊತ್ತಿರ್ಬೇಕು. ಒಂದ್ ವೇಳೆ ಏನಾದ್ರೂ ಅಪಘಾತ ಆಯ್ತು ಕೆಟ್ಟದಾಗದ್ ಬೇಡ, ಅಕಸ್ಮಾತ್ ಅಪಘಾತ ಆಗಿ ನೀವು ಇರ್ನಿಲ್ಲ ಅಂದ್ರೆ ಕಣ್ಣ ದಾನ ಮಾಡಬಹುದು. ಈಗ ನಮ್ಮ ಅಣ್ಣವ್ರು ಮಾಡಿಲ್ವಪ್ಪ, ಅಣ್ಣವ್ರ ಮಗನು ಮಾಡಿದ್ರೆ 6 ಗಂಟೆ ಒಳಗಡೆ ಕಣ್ಣು ತಗೋಬೇಕಂತ ಅವರು. ಇನ್ನಿಬ್ರಿಗೆ ದೃಷ್ಟಿ ಬರ್ತದೆ ಅಂತ ಅಲ್ವಪ್ಪ. ಅಂದ್ರೆ ಒಂದು ನಿಮ್ ದೃಷ್ಟಿನ ಸರಿಯಾಗಿ ಇಟ್ಕೋಬೇಕು, ಈಗ ನೇತ್ರ ಸಂರಕ್ಷಣೆ ಮಾಡ್ಕೊಳ್ಳೋದು. ಆ ದಾನಕ್ಕೂ ಒಂದ್ ದಿನ ಇರ್ತದಂತೆ, ನೇತ್ರ ದಾನ ಮಾಡಿ ಅಂತ ಹೇಳಕ್ಕೂ ಐತೆ. ಆದ್ರೆ ಎಲ್ಲ ಒಟ್ಟಿಗೆ ಹೇಳ್ತಾ ಇದೀನಿ ಅಂತ ಕೂರಿಸ್ಕೊಂಡು ಚೆಂದಾಗಿ ಹೇಳಿದ್ರು. ನೇತ್ರದಾನ ಪವಿತ್ರ ದಾನ ಅಂತಾರಲ್ಲ, ನೇತ್ರದಾನ ಮಹಾದಾನ ಅಂತಾರ, ಪವಿತ್ರ ದಾನ ಅಂತ ಹೇಳ್ತಾರ. ನೀನ್ ಹೇಳ್ಬೋದೇನೋ ಬಿಡಣ್ಣ, ಇರ್ಲಿ ಬಿಡವ. ಪವಿತ್ರ ಪವಿತ್ರ ದಾನ ಅಂದ್ರು ಅದೇ, ಮಹಾದಾನ ಅಂದ್ರು ಅದೇ, ದೃಷ್ಟಿ ದಾನ ಅಂದ್ರು ಅದೇ. ಒಟ್ನಲ್ಲಿ ಕಣ್ ಕೊಡೋದು ಅಷ್ಟೇ. ಈಗ ಕಣ್ಣು ಒಂದು ಒಂದು ಒಂದು ಯಾಕೋ ಕಣ್ ಮಂಜಾಯ್ತೈತೆ ಅಲ್ವೇ. ಇಲ್ಲ ಕವ ಇದೇನ ಹಿಂಗೆ ಹೇಳ್ಬಿಟ್ಟ ನೀನು, ಮಂಜಾಯ್ತಿಲ್ಲ ವಿಶೇಷ ನಿಂಗೆ ಕೇಳ್ಬಿಟ್ಟಿ ಅಂತ ಹೇಳ್ತಾಳೆ. ಒಂದು ಗಿಲಾಸ್ ನೀರ್ ಕುಡ್ಕೋಲಿ ಅಂತ ಸಾಕೋಕಪ್ಪ, ಅದೇ ಸಾಕೋಕಪ್ಪ ನೀ ಹೇಳ್ದಲ್ಲ. ಮಡಿಕೆಯ ತಗೊಂಬಂದವಳಂತೆ ಮೊನ್ನೆ, ಅದು ನೀರ್ ತುಂಬ ಮಡಿಕೆ ಊಜಿನಾಗೆ ಮಡ್ಗೋಳಂತೆ ನೀರ, ಎಳ್ ನಿಂಬೆ ಹಣ್ಣ ಹಿಂಡ್ಬಿಟ್ಟು ಪಾನಕ ಮಾಡಿ ಚೂರೇ ಚೂರು ಉಪ್ಪು ಹಾಕ್ಬಿಟ್ಟು ಯವ್ವ ಮತ್ತ ಏನದಕ್ಕ ಸಾವಯವ ಬೆಲ್ಲ ಬೆಲ್ಲ ಏಲಕ್ಕಿ ಒಸಿ ಕಾಳ್ಮೆಣಸು ಅಷ್ಟು ನಾಕು ಮತ್ತೆ ಕೇಳ್ಬಿಟ್ಟನು ಅದ ಯಾವ್ದ ಇದು ಬ್ಯಾಲ್ದಣ್ಣು ಬ್ಯಾಲ್ದಣ್ಣು ಇಲ್ಲ ಕಣ ಆಗೋಯ್ತು ಕುಡ್ದು ಕುಡ್ದು ಸಾಕಾಯ್ತು ನಡಿಯವ್ವ. ಅದೇನ ಊಜಿ ನೀರ ಹಾಕ್ಬಿಟ್ಟು ಸರ್ಬತ್ತ ಮಾಡ್ಕೊಂಡ್ ಬಾ, ಬತ್ತೀನಿ ರಣ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ.

ಅದರ ಮೇಲೆ ಶೇಕಡಾ 2% ಉಪ್ಪು ದ್ರಾವಣವನ್ನು ಚುಮುಕಿಸಿದಾಗ ಅದು ಅತ್ಯುತ್ತಮ ಸಿಹಿ ಮೇವು ಅಥವಾ ಸೈಲೇಜ್ ಆಗುತ್ತೆ. ಹಸಿ ಸೊಪ್ಪನ್ನು ಸಣ್ಣಗೆ ಕತ್ತರಿಸಿ ಗೋಧಿ ಅಥವಾ ಭತ್ತದ ಹುಲ್ಲಿನೊಂದಿಗೆ 7:2 ಮಿಶ್ರ ಮಾಡಿ ಅದಕ್ಕೆ 2 ಕಾಕಂಬಿ ಬೆಲ್ಲ ಸೇರಿಸಿದರೆ ಜಾನುವಾರುಗಳಿಗೆ ಸಿಹಿ ಮೇವಾಗುತ್ತೆ. ಈ ಅಂತರಗಂಗೆಯಲ್ಲಿ ಸೆಲ್ಯುಲೋಸ್ ಪದಾರ್ಥ ಇಲ್ಲದಿರೋದ್ರಿಂದ ಉತ್ತಮ ದರ್ಜೆಯ ಕಾಗದವನ್ನು ಕೂಡ ತಯಾರು ಮಾಡಬಹುದಂತೆ. ಹೆಚ್ಚಿನ ಮಾಹಿತಿಗೆ ರೈತ ಬಾಂಧವರು ತಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ 7 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೋಳಿ ಸಾಕಾಣಿಕೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಕೆಆರ್ ನಗರ ತಾಲೂಕು ಹೆಬ್ಬಾಳು ಹೋಬಳಿ ಬ್ಯಾಡರಹಳ್ಳಿಯ ಕೃಷಿಕ ದಂಪತಿ ಬಿ ಯೋಗೀಶ್ ಮತ್ತು ಬಿಎನ್ ಗಾನವಿ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಮಾಂಸದ ಕೋಳಿ ಸಾಕೋದಕ್ಕೆ, ಯಾಕಂದ್ರೆ ಅಲ್ಲೇ ವೆದರ್ಗೆ ಅದು ಸೂಟ್ ಆಗಲ್ಲ. ಕೋಳಿಗಳು ತುಂಬಾ ಚಳಿ ಇರುತ್ತೆ, ತುಂಬಾ ಮಳೆ ಬೀಳ್ತಾ ಇರತ್ತೆ, ಹಾಗಾಗಿ ಅಲ್ಲಿ ಮುಂಚೆ ಯಾವುದು ಜಾಸ್ತಿ ಇರುತ್ತೆ ಇರಲಿಲ್ಲ. ಇವಾಗ ಸ್ವಲ್ಪ ಶುರು ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಏನಾದರೂ ಸಾಕ್ತಿದ್ರ ಕೋಳಿಗಳನ್ನ? ಇಲ್ಲ ಸರ್, ನಾವು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಮುಂಚೆ ಸಾಕ್ತಾ ಇರಲಿಲ್ಲ, ಇವಾಗಲೂ ಸಾಕಲ್ಲ ಮನೆಯಲ್ಲಿ. ಅಲ್ಲಿ ಇಲ್ಲಿ ಫಾರಂ ಅಂತ ಒಂದು ದೊಡ್ಡದಾಗಿ ಮಾಡಿದೀವಿ ಬಿಸ್ನೆಸ್ ಅವಲಂಬನೆ ಆಗಿ, ಹಾಗಾಗಿ ಇಲ್ಲಿ ಮಾಡ್ತಾ ಇದೆ. ಓಕೆ, ಆಗ ನೀವು ಕೋಳಿ ಏನು ತಿನ್ನಲ್ಲ? ಇಲ್ಲ. 8 ಮಂಗಳವಾರ ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಕುರಿತು ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಜಿಎಚ್ ಯೋಗೀಶ್ ಅವರೊಂದಿಗೆ ಮಾತುಕತೆ. ಎರಡನೇದಾಗಿ ನಾವು ಬಳಕೆ ಮಾಡ್ತಿರ್ತಕ್ಕಂಥ ಯಂತ್ರಗಳು ಏನು, ಟ್ರ್ಯಾಕ್ಟರ್ಗಳು ಇದ್ದಾವೆ. ಆ ಟ್ರ್ಯಾಕ್ಟರ್ಗಳು, ಒಂದು ಟ್ರ್ಯಾಕ್ಟರ್ನ ತೂಕ 2 ತೂಕ ಇರ್ತದೆ. ಆ ಟ್ರ್ಯಾಕ್ಟರ್ನ ವರ್ಷದಲ್ಲಿ 4-5 ಸಾರಿ ನಮ್ಮ ಜಮೀನಿನಲ್ಲಿ ಆಡಿಸಿದ್ವಿ ಅಂತಂದರೆ ಆ ಜಮೀನು ಗಟ್ಟಿಯಾಗ್ತದೆ. ಕೆಳಗಡೆ 1/2 ಒಳಗಡೆ ನಮ್ಮ ಜಮೀನಿನ ಒಳಗಡೆ ಗಟ್ಟಿ ಪದರ ಕ್ರಿಯೇಟ್ ಆಗ್ತದೆ. ದಟ್ ಈಸ್ ಕಾಲ್ಡ್ ಕಾಂಪ್ಯಾಕ್ಟ್ ಲೇಯರ್ ಅಂತ ಅಂತೀವಿ. ಅದ್ರ ಜೊತೆಯಲ್ಲಿ ಇತ್ತೀಚೆಗೆ ಬಂದಿರತಕ್ಕಂತಹ ಆಧುನಿಕ ಯಂತ್ರೋಪಕರಣಗಳೇನಿದ್ದಾವೆ, ನಮ್ಮ ರೋಟೋವೇಟರ್ ಇರ್ಬೋದು, ಕಲ್ಟಿವೇಟರ್ ಇರ್ಬೋದು, ಅವೆಲ್ಲವನ್ನು ಸಹಿತ ಕಿತ್ತಾಕದ ಮಣ್ಣಲ್ಲಿ 1/2 ಮಣ್ಣನ್ನು ಮಾತ್ರ. ಹಾಗಾಗಿ ಮೇಲ್ಗಡೆ ಇರತಕ್ಕಂಥ 1/2 ಮಣ್ಣನ್ನು 5-6 ಸಲ ಕಿತ್ತಾಕ್ತೇವೆ, ಕೆಳಗಡೆ ಇರತಕ್ಕಂತಹ ಮಣ್ಣು ಗಟ್ಟಿಯಾಗ್ತದೆ. 9 ಬುಧವಾರ ಮೇವು ಮೆಲುಕು ಬಾನುಲಿ ಸರಣಿ. ಜಲಕೃಷಿಯಲ್ಲಿ ಮೇವು ಉತ್ಪಾದನೆಯನ್ನು ಕುರಿತು ಮಂಡ್ಯದ ಬಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಮೇವು ಅಭಿವೃದ್ಧಿ ವಿಭಾಗದ ತಾಂತ್ರಿಕ ಅಧಿಕಾರಿ ಡಾಕ್ಟರ್ ಎನ್ ರಾಣಿ ಅವರೊಂದಿಗೆ ಸಂದರ್ಶನ. 10 ಗುರುವಾರ ನಮ್ಮ ಕಂಪನಿ ಬಾನುಲಿ ಸರಣಿಯಲ್ಲಿ ಕಬ್ಬು ಹಾಗೂ ಭತ್ತದ ಬೇಸಾಯ ಮತ್ತು ಮಾರಾಟವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದ ವಿಶ್ವೇಶ್ವರಯ್ಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎನ್ಟಿ ಪುಟ್ಟಸ್ವಾಮಿ ಮತ್ತು ನಿರ್ದೇಶಕರಾದ ಎಚ್ಎನ್ ರಮೇಶ್. ಒಬ್ಬರು ಮನೆತೆಗೆ 10 ಸಾರಿ ಅಲ್ದಿದ್ದೀವಿ ಸರ್, 10 ಸಾರಿ ಅಲ್ದಿದ್ದೀವಿ. 10 ಪಂಚಾಯತಿ ನಾವು ಸೇರಿರೋದು, ಈಗ ಒಂದೊಂದು ಪಂಚಾಯತಿಗೆ ಒಬ್ಬರು ಡೈರೆಕ್ಟರ್ ಮಾಡ್ಕೊಂಡಿರೋದು. 10 ಪಂಚಾಯತಿ ಇರುವೆ, ಎಲ್ಲರೂ ಹೋಗ್ಬೇಕು. ಎಲ್ಲರೂ ಹೋಗೋಕ್ಕಾಗಲ್ಲ ಅಂದಾಗ ಒಂದು 4 ಜನ ಬರೋರು, ನಮ್ಗೆ ಆ ಕೆಲಸ ಇದೆ ಈ ಕೆಲಸ ಇದೆ, ಇವತ್ತು ನೀವು ಹೋಗಿದ್ದು ಬಂದುಬಿಡಿ ಅಂತ ನಮ್ಮನ್ನೇ ಕಳಿಸೋರು. ನಾವು ಮುಂದಾಳ ತೋರಿಸೋಣ, ನಾವು ಹೋಗಲೇಬೇಕು. ಏನೇ ಕೆಲಸ ಇದ್ರು ಮನೆ ಕೆಲಸ ಬಿಟ್ಟು ಹೋಗಲೇಬೇಕು. ಅಲ್ಲ, ಯಾಕೆ ಇಷ್ಟೊಂದು ಕಷ್ಟ ಕಂಪ್ನಿ ಯಾಕೆ ಕಟ್ಬೇಕು? ರೈತ ಇದೊಂದು ನೋಡ್ಬಿಡದ ಅಂತ ಒಂದು ಮನಸ್ಸು ಛಲ ಉಟ್ಕೊಬಿಡ್ತೀವಿ ಸರ್. ನೋಡ್ಬಿಡದ ಅಂತ ನೋಡೇಬಿಡದ ಏನಾರ ಎಲ್ಲ ತಿನ್ಕೊಂಡೋದು ಅಂತಿದ್ರಲ್ಲ, ಇದು ನಾವು 10 ಅದರಿಂದ ನಮ್ಮ ಕೈಯಿಂದ 10 ಖರ್ಚಾದ್ರೂ ಕೂಡ ಕಂಪ್ನಿಯಿಂದ ನಾವು 10 ತಿನ್ನೋದು ಬೇಡ. ನೋಡ್ಬೋದು ರೈತರಿಗೆ ಎಷ್ಟು ಉಪಯೋಗ ಆಯ್ತದೆ ನಮ್ಮ ಕೈಯಿಂದ ಅಷ್ಟು ಸಹಾಯ ಮಾಡೋದು ಅಂತೇಳಿ ಇಷ್ಟೊಂದು ಕಷ್ಟಪಟ್ವಿ. 11 ಶುಕ್ರವಾರ ಲಾಭದಾಯಕ ಕುರಿ ಸಾಕಾಣಿಕಾ ಉದ್ದಿಮೆಗೆ ಅನುಸರಿಸಬೇಕಾದ ಕ್ರಮಗಳನ್ನು ಕುರಿತು ಪಶುಪಾಲನಾ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಡಾಕ್ಟರ್ ಬಿಎನ್ ಷಡಕ್ಷರಮೂರ್ತಿ ಅವರೊಂದಿಗೆ ಸಂದರ್ಶನ. ಈಗ ಏನಾಗಿದೆ ಸರ್, SNF ಅಥವಾ ಕೊಬ್ಬಿನಂಶದ ಆಧಾರದ ಮೇಲೆ ಹಣವನ್ನು ರೈತರಿಗೆ ಕೊಡ್ತಾ ಇರೋದ್ರಿಂದ ಹೆಚ್ಚು ಹಾಲು ಕಳೆಯುವಂಥದ್ರಲ್ಲಿ ಆಟೋಮೆಟಿಕ್ ಆಗಿ ಕೊಬ್ಬಿನಂಶ ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಕಡಿಮೆ ಹಾಲು ಕೊಟ್ಟರು ಹೆಚ್ಚು ಇರುತ್ತದೆ. ಈಗ ನೀವು ತಾವು ಹೇಳುವಂಗೆ ಇವತ್ತಿನ ವೈಜ್ಞಾನಿಕವಾಗಿ ಎಮ್ಮೆ ಹಾಲು ಕೂಡ ಉತ್ಕೃಷ್ಟ ಅಂತಲೇ ವೈಜ್ಞಾನಿಕವಾಗಿ ಇದಾಗಿದೆ ಸರ್. ಯಾಕೆ ಅದು ಸಂಕೋಚದ ಪ್ರಾಣಿ, ಜೊತೆಗೆ ಅದರಲ್ಲಿರುವಂಥ ಶುದ್ಧ ಹಾಲು ನಮ್ಮ ದೇಶಿ ತಳಿ ನಾಟಿಗಿಂದ ಸರಿ ಸಮಾನ ಅಂತೇಳಿ ನಾನು ಈಗಾಗಲೇ ಒಂದು ಪತ್ರಿಕೆ ಪ್ರಕಟಣೆಯಲ್ಲಿ ಮತ್ತು ನಾನು ವೈಜ್ಞಾನಿಕವಾಗಿ ಇದಾಗಿದೆ, ಸಮೀಕ್ಷೆ ಆಗಿದೆ ಸರ್. ಆ ಹಾಲು ಏನಾಗುತ್ತೆ, ಅದರಲ್ಲಿ ಕೊಬ್ಬಿನಂಶ ಜಾಸ್ತಿ ಇದ್ದಾಗ ಅದನ್ನ ಮಿಕ್ಸ್ ಮಾಡಿ ಕೊಡೋದ್ರಿಂದ ತಾವು ಹೇಳೋದ್ರಲ್ಲಿ ಅರ್ಥ ಇದೆ ಅಂತ ಗೊತ್ತಾಗಿದೆ ಸರ್. 12ನೇ ತಾರೀಕು ಶನಿವಾರ ಸುಸ್ಥಿರ ಹೈನುಗಾರಿಕೆ ಕುರಿತು ಮಾತನಾಡಲಿದ್ದಾರೆ ಪಿರಿಯಾಪಟ್ಟಣ ತಾಲೂಕು ಹಾರನಹಳ್ಳಿ ಹೋಬಳಿ ಸೂಳೆಕೋಟೆ ಗ್ರಾಮದ ದೀಪು ಗಣಪತಿ. ಒಂದು 10-15 ಟ್ಯಾಕ್ಟರ್ ಗಂಟೆ ಗೊಬ್ಬರ ಸಿಗುತ್ತೆ ನಮಗೆ, ಹಂಗಾಗಿ ನಮಗೇನು ಲಾಸ್ ಬರಲ್ಲ. ಅಲ್ಲಪ್ಪ, ನಾನು ಕೇಳಿದ ಹುಲ್ಲು ಹಸಿರು ಹುಲ್ಲು, ಕೋತ್ರಿ ಕೋಫೋರು ಅಂತೆಲ್ಲ ಬೆಳ್ಕೊಂತಾರೆ, ಆ ಥರದ್ದು ಯಾವುದು ಹಾಕಿಲ್ಲ ಸರ್. ಬರೀ ಇದು ಗಿಣಿ ಕೋತ್ರಿ ಅಂತ ಒಂದು ಬರುತ್ತಲ್ಲ ಸರ್, ಸೀಮೆ ಇದು ಅದೊಂದು ಹಾಕಿದ್ವಿ ಸರ್. ಹೌದಾ, ಎಷ್ಟು ಪ್ರದೇಶದಲ್ಲಿ ಹಾಕೊಂಡಿದ್ರಿ ಅದನ್ನ? ಅದು ಬಂದ್ಬಿಟ್ಟು ಅಡಿಕೆ ಗಿಡದ ಮಧ್ಯೆ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಸರ್. ತುಂಬ ಜೋಳ ಖಾಲಿ ಆಯಿತು ಎಲ್ಲಾದ್ರೂ ಇಲ್ಲ ಅಂದರೆ ಅದು ಅಷ್ಟೊತ್ತಿಗೆ ಒಂದು 2-3 ಹೈಟ್ ಬಂದಿರುತ್ತೆ, ಮಧ್ಯೆ ಅದನ್ನ ಕುಯ್ದುಬಿಟ್ಟು ಹಾಕ್ತೀವಿ ಸರ್. ಅಂದ್ರೆ ನೀವು ಪ್ರಧಾನವಾಗಿ ಜಾನುವಾರುಗಳಿಗೆ ಜೋಳದ ಹುಲ್ಲನ್ನ ಬ್ಯಾಚ್ ಬೈ ಬ್ಯಾಚ್ ಬಳಕಂತ?